ಯಾರೇ ಹೋರಾಡಲಿ RCF ಸುಪಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಪಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಪಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಆಯುಷ್ ಇಲಾಖೆಯ ಆಶ್ರಯದಲ್ಲಿ ಯೋಗ ಫಾರ್ ವಸುಧೈವ ಕುಟುಂಬಕಂ ಎಂಬ ಘೋಷವಾಕ್ಯದೊಂದಿಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ಮಂಗಳೂರು ಪುರಭವನದಲ್ಲಿ ಆ ದಿನ ಬೆಳಿಗ್ಗೆ 8 ಗಂಟೆಯಿಂದ ನಡೆಯಲಿದೆ. ಯೋಗ ದಿನಾಚರಣೆಯನ್ನು ಪ್ರತಿ ಮನೆಯಲ್ಲೂ ಆಚರಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಆಯುಷ್ ಇಲಾಖೆ ವಿನಂತಿಸಿದೆ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ವರಕವಿ ಪಾರ್ಥಿಸುಬ್ಬ ವಿರಚಿತ ಅತಿಕಾಯ ಕಾಳಗ. ಭಾಗವತರು ಚೇವಾರು ಶಂಕರ ಕಾಮತ್. ಮದ್ದಳೆ ಶಿವರಾಮ ಆಚಾರ್ಯ ಧರ್ಮತಡ್ಕ. ಚೆಂಡೆ ಶ್ರೀರಾಮಮೂರ್ತಿ ಕುದ್ರೆಕೋಡ್ಲು. ನಿರೂಪಣೆ ದಿನಕರ ಕಾಮತ್ ಚೇವಾರು. ಕೇಳಿ ಅತಿಕಾಯ ಕಾಳಗ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಪಾನಯ್ಯ ಗಜಮುಖ ಪಾರ್ವತಿ ನಂದನ ಪಾರ್ವತಿ ನಂದನ ರಾಮಸೇನೆ ಮತ್ತು ರಾವಣ ಸೇನೆಯೊಂದಿಗೆ ಯುದ್ಧಾರಂಭಗೊಂಡ ಮೇಲೆ ಧೂಮ್ರಾಕ್ಷ, ಕುಂಭಕರ್ಣ, ದೇವಾಂತಕ, ನರಾಂತಕರೇ ಮೊದಲಾದ ರಕ್ಕಸರು ಹತರಾದರು. ದೂತರ ಮೂಲಕ ದೇವಾಂತಕ ನರಾಂತಕರ ವಧಾ ವೃತ್ತಾಂತವನ್ನು ಕೇಳಿದ ರಾವಣನು ಖತಿಗೊಂಡು ಬಡ ಮಾನವರಾದ ರಾಮಲಕ್ಷ್ಮಣರನ್ನು ಕಪಿಗಡನವನ್ನು ಸರ್ವನಾಶಗೊಳಿಸುವೆನೆಂದು ಪ್ರತಿಜ್ಞೆಗೈದು ಆಯುಧಧಾರಿಯಾಗಿ ಕೊನೆ ಮೀಸೆಗಳ ತಿರುಹುತ ಹೊರಟು ನಿಂತುದನ್ನು ಕಂಡು ಧಾನ್ಯಮಾಲಿನಿ ತನಯ ಅತಿಕಾಯನು ಪ್ರವೇಶಿಸಿ ಈ ರೀತಿ ಹೇಳುತ್ತಾನೆ. ಏತಗೆ ಮರುಳಾ ಹೇ ತಾತ ಲೋಕೈಕನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವನವನು ಸರ್ವಾತ್ಮಕನು ಸರ್ವನ ರಕ್ಷಿಸುವ ದೈವನವನು ಮುಕುತಿ ದಯಕನು ಶಾಶ್ವತನು ಮುಕುತಿ ದಯಗನು ಶಾಶ್ವತನು ನಿನ್ನ ಯುಕುತಿ ನಡೆಯದ ದಿವಸ್ತು ರಾಘವನು ಏತಗೆ ಮರುಳ ಹೇ ತಾತ ದೇವರ ದೇವ ಸಕಲ ಲೋಕೈಕನಾಥ ಶ್ರೀರಾಮ ಎಂಬ ಅತಿಕಾಯನ ಮಾತುಗಳನ್ನು ಕೇಳಿದ ರಾವಣನು ಗತಿಹೀನ ಮಾನವರಾದ ರಾಮಲಕ್ಷ್ಮಣರನ್ನು ತುಡುಕಿದರೆ ಅದರಿಂದ ಚೇತರಿಸಿಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ ಎಂದು ಹೇಳಿದಾಗ ಅತಿಕಾಯನು ಈ ರೀತಿ ಹೇಳುತ್ತಾನೆ. ಲೋಕವಿಖ್ಯಾತ ತಾತ ಅತಿಕಾಯನ ನೀತಿಯುತವಾದ ಮಾತುಗಳನ್ನು ಕೇಳಿದ ರಾವಣನು ರಾಮನ ಸಾಧನೆಗೆ ಸಾಕ್ಷಿಯೇನೆಂದು ಕೇಳುತ್ತಾನೆ. ಆಗ ಅತಿಕಾಯನು ಕಡುಗಲಿ ಕರನೆಲ್ಲಿ ಪೋರಜ ಹಿಂದೆ ಅಡವಿಯೊಳ್ಪೀರವಿರಾದನೆ ಬಿಡದೆ ಯೋಚಿಸಿ ನೀನೇ ನೋಡು ಬಿಡದೆ ಯೋಚಿಸಿ ನೀನೇ ನೋಡು ಜಗತ್ತೊಡೆಯ ರಾಮನ ಕೆಣಕಲು ಬಂತು ಕೇಳು ಏತಗೆ ಮರುಳ ಹೇತಾದ ಕಳಕೊಂಡ ಅಸುರ ಕುಲದ ಚಿತ್ರಣವನ್ನು ಮತ್ತೊಮ್ಮೆ ರಾವಣನ ಮುಂದೆ ಅತಿಕಾಯನು ಬಿತ್ತರಿಸಿದಾಗ ಮುಂದೇನು ಮಾಡಬೇಕೆಂದು ರಾವಣನು ಕೇಳುತ್ತಾನೆ. ಆಗ ಅತಿಕಾಯನು ಈ ರೀತಿ ಹೇಳುತ್ತಾನೆ ಸೀತೆಯನು ರಘುವರನಿಗಿತ್ತು ಸೀತೆಯನು ರಘುವರನಿಗೆ ಇತ್ತು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ರಾಜ್ಯವನಾಳುವುದು ಸುಖದಿ ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ರಾಜ್ಯವನಾಳುವುದು ಸುಖದಿ ಸೀತೆಯನು ರಘುವರನಿಗಿತ್ತು ಸೀತೆಯನ್ನು ರಾಮನಿಗೆ ಒಪ್ಪಿಸಿ ತಪ್ಪೊಪ್ಪಿಕೊಳ್ಳಬೇಕೆಂಬ ಅತಿಕಾಯನ ಮಾತು ಕೇಳಿ ಪ್ರಳಯ ಭೈರವನಂತೆ ರಾವಣನು ಘರ್ಜಿಸಿ ಈ ರೀತಿ ನುಡಿಯುತ್ತಾನೆ ಬಿಸಿರಕ್ತ ದೇಶ ಪ್ರೇಮವಿದ್ದರೆ ರಾಮನ ಹೆಡೆಮುರಿ ಕಟ್ಟಿ ನನ್ನ ಪಾದತಲದಲ್ಲಿ ಒಪ್ಪಿಸು ಎಂದು ಅತಿಕಾಯನಲ್ಲಿ ಹೇಳಿದಾಗ ಆತ ಈ ರೀತಿ ಯೋಚಿಸುತ್ತಾನೆ ಯೋಚಿಸಿದ ಅತಿಕಾಯನು ಯುದ್ಧಕ್ಕೆ ಸನ್ನಿಹಿತನಾಗುತ್ತಾನೆ. ಜೀಯದ ಸಂಗಡಗೆ ಮುಕ್ತನಾಗುವ ಉದ್ದೇಶದಿಂದ ಜಯಾಪಜಯ ದೈವೇಚ್ಛೆ ಎಂದು ರಾವಣನಿಂದ ಆಶೀರ್ವಾದ ಪಡೆದು ತಾಯಿ ಧಾನ್ಯಮಾಲಿನಿಯಿಂದಲೂ ಬೀಳ್ಕೊಂಡು ರಥವೇರಿ ಸಕಲ ಅಸುರ ಸಂಕುಲವನ್ನು ಉದ್ದೇಶಿಸಿ ಈ ರೀತಿ ಹೇಳುತ್ತಾನೆ. ಆ ಕಾಡಿನಂತೆ ಹರಿತರುವ ವೈಷ್ಣವಾಗ್ರೇಸರ ಅತಿಕಾಯ ತನ್ನ ಕ್ಷೇತ್ರಕ್ಕೆ ಬರುತ್ತಿರುವುದನ್ನು ನೋಡಿದ ಶ್ರೀರಾಮ ವಿಭೀಷಣನಲ್ಲಿ ಈ ರೀತಿ ಕೇಳುತ್ತಾನೆ. ಬನ್ನ ಪೋಲ್ವರನ್ನು ಕಾಣೆ ಭೂತಳದೊಳ್ಳಿವನ ಪೋಲ್ವರನ್ನು ಕಾಣೆ ನಾನು ಈ ತೆರೆದ ರಕ್ಕಸರು ನಿಮ್ಮ ಬಲದೊಳ್ಳೆ ನಿಬರೆದು ಸೀತಾರಾಮ ಕೇಳಲಾಗ ಬೇಳ್ದನಾದನಂದು ವಿಭೀಷಣಾಂಕ ನೀನು ಶ್ರೀರಾಮನ ಮಾತುಗಳನ್ನು ಕೇಳಿದ ವಿಭೀಷಣ ಈ ರೀತಿ ಅತಿಕಾಯನ ಪರಿಚಯ ಮಾಡಿಸುತ್ತಾನೆ. ಜಿಯ ಲಾಲಿಸೋ ವೀರ ನತಿಕಾಯ ಎಂಬಾತ ಜಿಯ ಕಾಣಿ ದೈತ್ಯರಾಯ ರಾವಣ ನೆರಡನೆಯ ಕುಮಾರಕ ಯುಜಾತನನಂದು ಕಟ್ಟಿದತನ ತಮ್ಮ ಈತ ಕಾಣಿ ಕೂಳನಾಯಿ ಎಂದೆನ ಬೇಡ ಭಕ್ತರುಳ್ವೆಗಳ ಈತ ಕಾಣಿ ಜಿಯಲಲಿದು ವೀರನ ದಿಗಾಯ ಎಂಬ ದನೀತ ಕಾಣಿ ಕಪಿಗಡನವನ್ನು ಸವರುತ್ತಾ ಮುಂದುವರೆದು ಬರುತ್ತಿರುವ ಅತಿಕಾಯನ ಯೋಗ್ಯತೆಯನ್ನು ವಿಭೀಷಣನು ರಾಮನಿಗೆ ಈ ರೀತಿ ವಿವರಿಸುತ್ತಾನೆ. ಇದಕ್ಕೋ ದೇವ ಬಂದನ ತಿಕಾಯ ನೋಡ ಇದಕ್ಕೋ ದೇವ ಬಂದನ ತಿಕಾಯ ನೋಡ ಇದಾಗಿದಿರು ನಿಲ್ಲುವ ವೀರರನ್ನು ತೋರು ಗಾಡ ಮೊದಲೇ ಸೋತರಂಗದಾದಿ ಸುಭಟರೆಲ್ಲ ಮೊದಲೇ ಸೋದರಂಗದಾದಿ ಸುಭಟರೆಲ್ಲ ರಣದಿ ಚದುರ ನೀವನು ಬಣಗು ಜನಗೆ ಮಣಿವನಲ್ಲ ಇದಕ್ಕೋ ದೇವ ಬಂಧನದಿ ಕಾಯ ನೋಡಗ ವಿಭೀಷಣನ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ಧನುಸರಗಳನ್ನು ಕೈಗೆತ್ತಿಕೊಂಡು ನಿಂತಾಗ ವಿಭೀಷಣನು ಈ ರೀತಿ ತಿಳಿಸುತ್ತಾನೆ. ಎಲ್ಲವರಂತಲ್ಲ ಭೂರಿ ಪರಾಕ್ರಮ ಹಿಡಿದು ಮರ್ಮ ಬರಿತು ಕಾದೆಂದು ಪಿಲ್ಲ ಹಿಡಿದು ಮರ್ಮ ಬರಿತು ಕಾದೆಂದು ಭೂವಲ್ಲಪ ನರುಹಿದನು ಎಲ್ಲವರಂತಲ್ಲ ಪುರಿ ಪರಾಕ್ರಮ ಉಳ್ಳವನದಿ ಗಾಯನು ಧನುರ್ಧಾರಿಯಾದ ಲಕ್ಷ್ಮಣನನ್ನು ನೋಡಿದ ಅತಿಕಾಯ ಈ ರೀತಿ ಮಾತಾಡಿಸುತ್ತಾನೆ. ಶೂಪಶಾಂಕುಶತಾರಗೆ ಹರ್ಷ ವಿಭಕ್ತರ ಪೊರೆ ಬವಗೆ ಉರಗ ಭೂಷಣನ ಕುಮಾರ ಗಜಬದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಇದುವರೆಗೆ ಚೇವಾರು ಶಂಕರ ಕಾಮತ್ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ವರಕವಿ ಪಾರ್ತಿಸುಬ್ಬ ವಿರಚಿತ ಅತಿಕಾಯ ಕಾಳಗ, ಮದ್ದಳೆ ಶಿವರಾಮ ಆಚಾರ್ಯ ಧರ್ಮತಡ್ಕ, ಚೆಂಡೆ ಶ್ರೀರಾಮಮೂರ್ತಿ ಕುದ್ರೆಕೋಡ್ಲು, ನಿರೂಪಣೆ ದಿನಕರ ಕಾಮತ್ ಚೇವಾರು. ಈಗ ಭಕ್ತಿಗೀತೆಗಳನ್ನ ಕೇಳೋಣ. ಮೊದಲಿಗೆ ಅರ್ಚನಾ ಉಡುಪ ಹಾಡಿರುವ ಗೋಟೂರಿ ಅವರ ರಚನೆ. ಅರ್ಚನಾ ಉಡುಪ ಮತ್ತು ಸಂಗಡಿಗರು ಹಾಡಿದ ಗೋಟೂರಿ ಅವರ ರಚನೆಯನ್ನು ಕೇಳಿದರೆ, ಈಗ ಸುರೇಖ ಮತ್ತು ಸಂಗಡಿಗರು ಹಾಡಿರುವ ಶ್ರೀಚಂದ್ರು ಅವರ ರಚನೆ. ಗೀತೆಗಳು ಪ್ರಸಾರವಾದವು. ಉಳುವ ಮಣ್ಣಿಡು ಅರಳಿ ಪೊರ್ಪನು ಗುತ್ತದಿಲ್ಲೆನ ತಾಂಗದಂತಿನ ಅಕ್ಕೇನು. ಪ್ರೀತಿದ ಶ್ರೋತೃಲೆ, ಪ್ರತಿ ಸೋಮವಾರ ರಾತ್ರಿ 7:45 ಡಾಕ್ಟರ್ ಡಿ ಕೆ ಚೌಟ ಮೇರ್ ಬರೈನ ಮಿತ್ತಬೈಲ್ ಯಮುನಕ್ಕೆ ಕಾದಂಬರಿ ಓದು ಪ್ರಸಾರ ಆಯರಗುಂಡು. ಗಾಂಧೀಜಿನ ಕುಂಬಳದ ದೀಕ್ಷೆ, ಕುಡಲದ ಸಭೆಕುಲು, ಸೈಮನ್ ಕಮಿಷನ್ದ ವಿರೋಧ ಚಳವಳಿನ ಮಾತ ಪಂಡದು ಗಾಂಧಿಯರು ಎಂಚ ಗೋವಿಂದಣ್ಣನ ಆತ್ಮ ಕನ್ನಡಕ ಸೂರದಾಸ್ ಪಂಡೇರು ಪನ್ಪಿ ಪಾತ್ರನು ಪನ್ನಗ ಗೋವಿಂದರೆಗ್ಲ ತಿಳಿಕೆ ಬತ್ತಂಡು ಕಾಕಾ ಕಾಲೇಲ್ಕರ್ ಸಾಹಿಬಿರನೊಟ್ಟಿಗೆ